ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಂದು ವಿಶೇಷವಾದಂತಹ ವಿಚಾರದ ಬಗ್ಗೆ ನಾವು ಲಕ್ಷ್ಯ ಹರಿಸೋಣ. ಅದು ನಮ್ಮ ಪಶುಪಾಲನೆಗೆ ಸಂಬಂಧಪಟ್ಟಂತಹದ್ದು ಮತ್ತು ನಮ್ಮ ಜಾನುವಾರುಗಳ ಸಂರಕ್ಷಣೆ ಕುರಿತಾದಂಥದ್ದು. ಸಾಮಾನ್ಯವಾಗಿ ನಾವು ಕೆಲಸ ಮಾಡುವಾಗ ಜಾನುವಾರುಗಳಿಗೆ ಸಾಕಷ್ಟು ಸಂದರ್ಭದೊಳಗೆ ಗಾಯಾಗುವಂತಹದ್ದನ್ನು ನೋಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆ ತೊಂದರೆಗಳು ಕೂಡ ಉಂಟಾಗ್ತವೆ. ಇಂಥ ತೊಂದರೆಗಳನ್ನು ಯಾವ ರೀತಿ ನಾವು ನಿಭಾಯಿಸಬಹುದು, ನಿರ್ವಹಣೆ ಮಾಡಬಹುದು, ಮತ್ತು ನಮ್ಮ ಸುತ್ತಮುತ್ತಲು ಸಿಗುವಂತಹ ವಸ್ತುಗಳನ್ನೇ ಬಳಸಿ ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು, ಅಂದರೆ ವೈದ್ಯರ ಕಡೆ ಹೋಗೋದಕ್ಕಿಂತ ಮೊದಲು ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಒಂದು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬಹುದು ಅನ್ನೋದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬೀದರ್ ಪಶು ವೈದ್ಯಕೀಯ ಮಹಾವಿದ್ಯಾಲಯದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶಿವಕುಮಾರ್ ರಡ್ಡೇರ್ ಅವರಿದ್ದಾರೆ. ನಮಸ್ಕಾರ ರಡ್ಡೇರ್ ಅವರು. ನಮಸ್ಕಾರ. ಈಗ ಪ್ರಥಮ ಚಿಕಿತ್ಸೆ ಮಾಡಬೇಕು ಅನ್ನುವಂತಹ ಒಂದು ಸಂದರ್ಭದೊಳಗೆ ಯಾಕೆ ಇಂಪಾರ್ಟೆಂಟ್ ಆಗ್ತದೆ, ಯಾಕೆ ಮಹತ್ವದ್ದಾಗ್ತದೆ ಪ್ರಥಮ ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಹೇಳ್ತೀರಿ ಮೊದಲಿಗೆ? ಪ್ರಥಮ ಚಿಕಿತ್ಸೆ ಅಂತಂದ್ರೆ ಯಾವುದೋ ರೋಗ ಬಂದಾಗ, ಅದು ಮನುಷ್ಯರಿಗೆ ಆಗಿರಬಹುದು ಪ್ರಾಣಿಗಳಿಗೆ ಆಗಿರಬಹುದು, ಆ ರೋಗ ಬಂದಾಗ ಪ್ರಾಣಿಗಳಿಗೆ ವೈದ್ಯರಿಗೆ ತೋರಿಸೋದಕ್ಕಿಂತ ಮುಂಚೆ, ಮನುಷ್ಯರಲ್ಲಿ ಈ ಪ್ರಾಣಿಗಳಲ್ಲಿ ಪಶು ವೈದ್ಯರಿಗೆ ತೋರಿಸೋದಕ್ಕಿಂತ ಮುಂಚೆನೆ ಜನರು ಅಥವಾ ಮುಖ್ಯವಾಗಿ ರೈತರು ತಮ್ಮ ಮನೆಯಲ್ಲೇ ಇರತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು, ಉದಾಹರಣೆಗೆ ಈಗ ತಿನ್ನೋ ಎಣ್ಣೆ, ಅಜುವಾನ ಇಂಥ ಪದಾರ್ಥಗಳನ್ನು ಉಪಯೋಗಿಸಿಕೊಂಡೆ ಅವುಗಳಿಗೊಂದು ತಾತ್ಪೂರ್ತಿಕ ಚಿಕಿತ್ಸೆಯನ್ನು ನೀಡಬಹುದು. ಅಂದ್ರೆ ಅದರಿಂದ ರೋಗ ಉಲ್ಬಣ ಆಗದಾಗ, ಅಂದ್ರೆ ರೋಗ ಒಂದು ಹೆಚ್ಚಾಗದಾಗ ತಡೆಗಟ್ಟಬಹುದು. ಯಾಕಂತಂದ್ರೆ ಇವತ್ತು ಎಲ್ಲ ರೈತರಿಗೂ ದನಗಳಿಗೆ ರೋಗ ಬಂದ ತಕ್ಷಣ ಪಶುವೈದ್ಯರು ಬರೋದು ಕಷ್ಟ ಆಗ್ತದೆ, ದೂರ ಇರಬಹುದು, ಆ ಪಶುವೈದ್ಯಕೀಯ ಸಂಸ್ಥೆ ದೂರ ಇರಬಹುದು. ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಅದು ಒಂದು ತಾಸುಗಳು ತಗೋಬಹುದು, ಅವಾಗ ರೋಗ ಉಲ್ಬಣ ಆಗೋ ಸಂಭವ ಇರ್ತದೆ. ಆದ್ರಿಂದ ಅಂತ ಸಂದರ್ಭಗಳಲ್ಲಿ ನಾವು ಪಶು ಚಿಕಿತ್ಸೆಯನ್ನು, ಅದರಲ್ಲೂ ವಿಶೇಷವಾಗಿ ಮನೆಯಲ್ಲೇ ಲಭ್ಯ ಇರತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಈ ಚಿಕಿತ್ಸೆಯನ್ನು, ಪ್ರಥಮ ಚಿಕಿತ್ಸೆಯನ್ನು ನೀಡಿದ್ರೆ ರೋಗ ಉಲ್ಬಣ ಆಗದ ಹಾಗೆ ತಡೆಗಟ್ಟಬಹುದು, ಹಾಗೂ ಕೆಲವೊಂದು ಕಾಯಿಲೆಗಳು ಅದಕ್ಕೇನೆ ಕಡೆ ವಾಸಿ ಆಗುವಂತಹ ಸಂದರ್ಭ ಇರ್ತದಂತೀರಿ. ಆದ್ರಿಂದ ಇದ್ರ ಬಗ್ಗೆ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇದ್ರೆ ಅದು ಅವರಿಗೆ ಬಹಳ ಸಹಾಯ ಆಗ್ಬೋದು. ಇದು ಬಹಳ ಮುಖ್ಯ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ಇರುವಂತಹ ವಸ್ತುಗಳು ಯಾವ ಯಾವ ಟೈಮಿಗೆ ಔಷಧಿಯಾಗಿ ಉಪಯೋಗ ಆಗ್ತಾವೆ ನಮಗ್ ಗೊತ್ತಿರೋದಿಲ್ಲ. ಅಂತ ವಸ್ತುಗಳು ಯಾವ ಅದಾವ, ನಮ್ಮ ರೈತರು ಅದ್ರ ಎಂತ ಪದಾರ್ಥಗಳ ಬಗ್ಗೆ ಲಕ್ಷ್ಯ ಕೊಡಬೇಕು ಅಂತೀರಿ? ಇದ್ರ ಬಗ್ಗೆ ಹೇಳಬೇಕಂದ್ರೆ ಈಗ ಒಂದು ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಅಂದ್ರೆ ನಮ್ಮಲ್ಲೇ ಅನೇಕ ವಸ್ತುಗಳು ಮನೆಯಲ್ಲಿದ್ರು ಅವುಗಳ ಪ್ರಾಮುಖ್ಯತೆ ನಮಗೆ ಗೊತ್ತಿರೋದಿಲ್ಲ. ಈಗ ಉದಾಹರಣೆಗಾಗಿ ನೀರು ಇರ್ತದೆ, ನೀರು ಅನೇಕ ಸಂದರ್ಭಗಳಲ್ಲಿ ರೋಗವನ್ನು ಗುಣಪಡಿಸೋದಕ್ಕೆ ಬಹಳ ಅವಶ್ಯಕವಾಗಿರ್ತದೆ. ಯಾಕಂತಂದ್ರೆ ಈಗ ದನಕ್ಕೆ ಇದು ಬೇದಿ ಅಂತ ಉಚ್ಕೊಳ್ಳೋದು ಅಂತ ನಮ್ಮ ಕಡೆ ಹೇಳ್ತಾರೆ. ಈ ಉಚ್ಕೊಳ್ಳೋದು ಅಂದಾಗ, ಬೇದಿ ಆದಾಗ ದನಗಳಿಂದ ದೇಹದಿಂದ ನೀರು ಬಹಳಷ್ಟು ಹೊರಗೆ ಹೋಗ್ತದೆ. ಇಂತಹ ಸಂದರ್ಭಗಳಲ್ಲಿ ದನಗಳಿಗೆ ಸಾಕಷ್ಟು ಸ್ವಚ್ಛ ಕುಡಿಯೋ ನೀರನ್ನು ಕೊಟ್ರೆ ಆ ರೋಗದ ಅನೇಕ ಒಂದು ನಷ್ಟವನ್ನು ನಾವು ಕಡಿಮೆ ಮಾಡಬಹುದು. ನಂತರ ಪಶುವೈದ್ಯರಿಗೆ ತೋರಿಸೋದು ಇದೇ ಇರ್ತದೆ, ಅದಕ್ಕಿಂತ ಮುಂಚೆ ಶುಭ್ರವಾದ ನೀರನ್ನ ಸಾಧ್ಯವಾದಷ್ಟು ಹೆಚ್ಚಿಗೆ ಕುಡಿಸಬೇಕು. ಇದೇ ರೀತಿಯಾಗಿ ರಕ್ತಸ್ರಾವ, ಯಾವುದೋ ಗಾಯದಿಂದ ರಕ್ತ ಹೆಚ್ಚು ಹೋಗಿರಬಹುದು, ಅಥವಾ ದನಗಳು ಕರು ಹಾಕಿದಾಗ ಈಯದ ಅಂತ ಏನ್ ಹೇಳ್ತೀವಿ, ಈದ ಕೂಡ ದನಗಳು ಒಮ್ಮೆ ದಮ್ಮಕ್ಕಲ್ಲಿ ಅದು ಮೇವು ತಿನ್ನೋದಕ್ಕೆ ಆಗೋದಿಲ್ಲ. ಇಂತಹ ಸಂದರ್ಭಗಳಲ್ಲಿ ದನಗಳಿಗೆ ಸ್ವಲ್ಪ ನೀರನ್ನ ಕುಡಿಸಿದ್ರೆ ಅವುಗಳಿಗೆ ಒಂದು ಹೆಚ್ಚಿಗೆ ಒಂದು ಶಕ್ತಿ ಬರ್ತದೆ, ಅವು ದನಗಳು ಕ್ರಿಯಾಶೀಲವಾಗಿರ್ತವೆ. ಇದು ನೀರಾಯ್ತು. ಇನ್ನೊಂದಂತಂದ್ರೆ ಸ್ವಚ್ಛವಾದ ಬಟ್ಟೆ. ಈಗ ಬಟ್ಟೆ ಒಂದು ಸಾಮಾನ್ಯ ವಸ್ತು, ಆದ್ರೆ ಅನೇಕ ಬಾರಿ ವಿಶೇಷವಾಗಿ ಗಾಯವಾದಾಗ ಇದು ಬಹಳ ಸಹಾಯಕ ಬರ್ತದೆ. ಅಂದ್ರೆ ಇದು ಗಾಯದ ಮೇಲೆ ಹಚ್ಚಲಿಕ್ಕೆ, ನೊಣಗಳು ಇತ್ಯಾದಿ ಕೂರದ ಹಾಗೆ ಮಾಡಲಿಕ್ಕೆ, ಅಥವಾ ರಕ್ತಸ್ರಾವ ಆಗದೆ ತಡೆಗಟ್ಟಲಿಕ್ಕೆ ಬಟ್ಟೆಯನ್ನ ನಾವು ಉಪಯೋಗಿಸಬಹುದು. ಇದೇ ರೀತಿಯಾದ ಒಂದು ವಸ್ತು ಅಂದ್ರೆ ಹತ್ತಿ. ಈ ಹತ್ತಿಯನ್ನ ನಾವು ವಿಶೇಷವಾಗಿ ಗಾಯಗಳನ್ನ ಸ್ವಚ್ಛ ಮಾಡಲಿಕ್ಕೆ ಉಪಯೋಗಿಸಬಹುದು, ಹಾಗೂ ರಕ್ತಸ್ರಾವ ಆಗ್ತಿದ್ದಾಗ ಇದನ್ನ ಹತ್ತಿಯನ್ನ ಅದುಮಿಡಿದ್ರೆ ಇದು ಗಾಯವನ್ನು ವಾಶ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸಬಹುದು. ನಂತರ ಅಂತಂದ್ರೆ ಒಂದು ಸಾಬೂನು. ಸಾಬೂನು ವಿಶೇಷವಾಗಿ ಇದನ್ನ ತೊಳಿಲಿಕ್ಕೆ, ಕೆಲವೊಂದು ಸಂದರ್ಭಗಳಲ್ಲಿ ಗಾಯ ಮುಂತಾದನ್ನು ತೊಳಿಲಿಕ್ಕೆ ಉಪಯೋಗ ಆಗ್ತದೆ, ದೇಹದ ಪ್ರಾಣಿಗಳ ದೇಹದ ಹೊರಭಾಗಗಳನ್ನು ಕೂಡ ತೊಳಿಲಿಕ್ಕೆ ಸಹಾಯ ಆಗ್ತದೆ. ಇದರ ಜೊತೆಗೆ ನಾವು ಮನುಷ್ಯರು ದನಗಳ ಒಂದು ಏನೋ ಒಂದು ರೋಗವನ್ನು ವಾಶ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಕೈಯನ್ನ ಸರಿಯಾಗಿ ತೊಳೆದುಕೊಳ್ಳಿಕ್ಕೆ ಈ ಸಾಬೂನು ಬಹಳ ಅವಶ್ಯಕವಾಗಿರುತ್ತೆ. ನಾವು ಉಪಯೋಗ ಮಾಡುವಂತಹ ಸಾಬೂನನ್ನೇ ಸರಿಯಾಗಿ ಬಳಸಬೇಕು. ನಾವು ಉಪಯೋಗ ಮಾಡತಕ್ಕಂಥ ಸಾಬೂನೇ ಇಲ್ಲಿ ಬಹಳಷ್ಟು ಕೆಲಸವನ್ನ ಕೊಡ್ತದೆ, ಉತ್ತಮವಾದಂತಹ ಒಂದು ಸ್ವಚ್ಛವಾದಂತಹ ಕಾರ್ಯವನ್ನು ಮಾಡ್ತದೆ. ಇದೇ ರೀತಿಯಾಗಿ ಒಂದು ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕೀಟಾಣುನಾಶಕ ಅಥವಾ ಸೋಂಕು ನಾಶಕ ದ್ರಾವಣ ಅಥವಾ ಪುಡಿ ಅಂತ ಇಡಬೇಕು. ಈಗ ಸೋಂಕು ನಾಶಕ ದ್ರಾವಣ ಯಾಕೆ ಅಂತ ಅಂದ್ರೆ, ಅನೇಕ ಬಾರಿ ದನಗಳಿಗೆ ಗಾಯ ಆದಾಗ ಅವು ಸೋಂಕು ತಗಲಿ ಸೋಂಕು ಹೆಚ್ಚಾಗ ಸಂಭವ ಇರ್ತದೆ. ಅವಾಗ ಒಂದು ನಮ್ಮಲ್ಲಿ ಸೋಂಕು ನಾಶಕ ಒಂದು ಪುಡಿ ಅಥವಾ ದ್ರಾವಣ, ದ್ರಾವಣ ಅಂತಂದ್ರೆ ಈಗ ಟಿಂಕ್ಚರ್ ಐಡಿನ್ ಅಂತ ಇರ್ತದೆ, ಪಾಡಿನ್ ಐಡಿನ್ ಅಂತ ಇರ್ತದೆ. ಅದರ ಮಟ್ಟಿಗೆ ಹೇಳಬೇಕಂದ್ರೆ ಬೇವಿನ ಎಣ್ಣೆ ಕೂಡ ಒಂದು ಒಳ್ಳೆಯ ಸೋಂಕು ನಾಶಕ ಔಷಧಿ. ಪುಡಿ ಅಂತಂದ್ರೆ ಈಗ ಬೋರಿಕ್ ಆಸಿಡ್ ಪುಡಿ ಅಂತ ಸಿಗ್ತದೆ, ಅದು ಒಂದು ಒಳ್ಳೆಯ ಕೀಟಾಣುನಾಶಕ ಪುಡಿ. ಅದೇ ರೀತಿಯಾಗಿ ಪೊಟ್ಯಾಷಿಯಂ ಪರ್ಮಂಗ್ನೇಟ್ ಅಂತ ಬರುತ್ತೆ, ಅದನ್ನ ರೈತರು ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ. ಅದನ್ನ ಒಂದ್ ಎರಡು ಹರಳುಗಳನ್ನ ರೈತರು ಒಂದ್ ಅರ್ಧ ಬಕೆಟ್ ನೀರಿನಲ್ಲಿ ಕಲಸಿದ್ರೆ ತಿಳಿಗೆಂಪು ಬಣ್ಣದ ಒಂದು ದ್ರಾವಣ ಸಿಗ್ತದೆ, ಅದನ್ನ ಚೆನ್ನಾಗಿ ಗಾಯವನ್ನ ತೊಳಿಲಿಕ್ಕೆ ಉಪಯೋಗಿಸಬಹುದು. ಇಂತಹ ಒಂದು ಯಾವ್ದಾದ್ರು ಒಂದು ಸೋಂಕು ನಾಶಕ ಪುಡಿ ಅಥವಾ ದ್ರಾವಣವನ್ನ ಇಟ್ಟಿದ್ರೆ ಅದು ಬಹಳಷ್ಟು ಅನುಕೂಲಕರವಾಗ್ತದೆ.

ಇವುಗಳನ್ನ ಎಷ್ಟೋ ಸಂದರ್ಭಗಳಲ್ಲಿ ದನಗಳು ಈ ಕೀಟನಾಶಕ ಬಳಸಿದ ಒಂದು ಬಾಟಲ್ ಮುಂತಾದವುಗಳನ್ನ ನೆಕ್ಕೋದ್ರಿಂದ ಕೀಟನಾಶಕ ಸೇವಿಸಬಹುದು, ಅಥವಾ ಕೀಟನಾಶಕ ಸಿಂಪಡಣೆ ಮಾಡಿರ್ತಕ್ಕಂಥ ಬೆಳೆಗಳನ್ನು ತಿಂದು ಕೂಡ ವಿಷ ಆಗಬಹುದು, ಅಥವಾ ಇನ್ಯಾವುದೇ ವಿಷ ಪದಾರ್ಥಗಳನ್ನ ದನಗಳು ಸೇವಿಸಬಹುದು. ಇಂಥ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ, ಪ್ರಥಮದಲ್ಲಿ ದನಗಳಿಗೆ ಸಾಕಷ್ಟು ಕುಡಿಯುವ ನೀರನ್ನ, ಸ್ವಚ್ಛವಾದ ನೀರನ್ನ ಕುಡಿಸಬೇಕು. ಇದರಿಂದ ವಿಷದ ಒಂದು ಪರಿಣಾಮ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗ್ತದೆ. ಆ ನಂತರ ಈ ಮುಂಚೆ ಹೇಳಿದಾಗ ಚಹಾ ಡಿಕಾಕ್ಷನ್, ಚಹಾವನ್ನು ಡಿಕಾಕ್ಷನ್ ಮಾಡಿ ಕುಡಿಸಬೇಕು. ಸುಮಾರು 1/4 ಲೀಟರ್ನಿಂದ 1/2 ಲೀಟರ್ನಷ್ಟು ಚಹಾವನ್ನು ಚಹಾ ಡಿಕಾಕ್ಷನ್ ಕುಡಿಸಿದ್ರೆ ವಿಷದ ಪರಿಣಾಮ ಸಾಕಷ್ಟು ಕಡಿಮೆ ಮಾಡಬಹುದು. ಇದೇ ರೀತಿಯಾಗಿ ಹುಣಸೆ ಹಣ್ಣನ್ನ ಸುಮಾರು 100 ಗ್ರಾಂನಿಂದ 200 ಗ್ರಾಂನಷ್ಟು ಹುಣಸೆ ಹಣ್ಣನ್ನ ನೀರಿನಲ್ಲಿ ಚೆನ್ನಾಗಿ ಕಲಸಿ ಅದನ್ನು ಕೂಡ ಕುಡಿಸೋದ್ರಿಂದ ಈ ಒಂದು ವಿಷದ ಒಂದು ಪರಿಣಾಮವನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಈಗ ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ರಿ, ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದಾಗ ಯಾರಾದರೂ ರೈತರು ತಮಗೆ ಸಂಪರ್ಕ ಮಾಡಬೇಕು ಅಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? ಹಾ, ಅವಶ್ಯಕವಾಗಿ. ನಮ್ಮ ಬೀದರ್ನಲ್ಲಿ ಇರತಕ್ಕಂತಹ ಪಶುವೈದ್ಯಕೀಯ ಮಹಾವಿದ್ಯಾಲಯವನ್ನು ಸಂಪರ್ಕಿಸಬಹುದು. ಇದಕ್ಕೆ ನಮ್ಮ ವ್ಯಕ್ತಿಗತವಾದ ದೂರವಾಣಿ ಸಂಖ್ಯೆ ಅಂತ ಅಂದ್ರೆ 9900011554. ಈ ನಂಬರ್ ಅನ್ನ ಸಂಪರ್ಕ ಮಾಡಬಹುದು. ಈ ನಂಬರ್ ಅನ್ನ ಸಂಪರ್ಕ ಮಾಡಬಹುದು. ಆದ್ರೆ ಒಂದು ನಮ್ಮ ರೈತರು ಗಮನದಲ್ಲಿ ಇಟ್ಕೊಳ್ಬೇಕು, ಈ ಪ್ರಥಮ ಚಿಕಿತ್ಸೆಯನ್ನು ಕೊಟ್ರೆ ದನಗಳು ಆರಾಮ ಆಗ್ತವೆ ಅಂತ ಅಲ್ಲ. ಮುಖ್ಯವಾಗಿ ಗಮನಿಸಬೇಕಂದ್ರೆ ಇದು ಒಂದು ಪೂರಕವಾದ ಚಿಕಿತ್ಸೆ, ಇದೇ ಮುಖ್ಯ ಚಿಕಿತ್ಸೆ ಅಲ್ಲ. ಇದರ ಜೊತೆಗೇನೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಪಶುವೈದ್ಯರಿಂದ ದನಗಳಿಗೆ ಚಿಕಿತ್ಸೆಯನ್ನ ಕೊಡಿಸಬೇಕು. ಒಳ್ಳೇದು ಡಾಕ್ಟರ್ ಶಿವಕುಮಾರ್ ರಡ್ಡೇರವರೇ, ನಮ್ಮ ರೈತ ಬಾಂಧವರಿಗೆ ಬಹಳಷ್ಟು ಒಳ್ಳೆ ಒಂದು ಪ್ರಾಯೋಗಿಕವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಯಾಕಂದ್ರೆ ಕೆಲವೊಂದು ಸಂದರ್ಭದೊಳಗೆ ಹಿಂಗಾಗ್ತದೆ, ರೈತರಿಗೆ ಏನ್ ಮಾಡಬೇಕು ಅನ್ನುವಂತದ್ದು ಒಂದು ವ್ಯವಧಾನ ಇರುವುದಿಲ್ಲ, ಏನು ತೋಚೋದಿಲ್ಲ ಮನಸ್ಸಿಗೆ. ಏನ್ ಮಾಡಬೇಕು, ಯಾವ ರೀತಿ ಉಳಿಸಿಕೊಳ್ಬೇಕು ನಮ್ಮ ಜಾನುವಾರುಗಳನ್ನ, ಮತ್ತೆ ಪ್ರಥಮ ಚಿಕಿತ್ಸೆ ಮಾಡಿ ಅದರ ನಂತರ ವೈದ್ಯರ ಕಡೆ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ತಜ್ಞವಾಣಿಯಲ್ಲಿ ಜಾನುವಾರುಗಳಿಗೆ ಪ್ರಥಮ ಚಿಕಿತ್ಸೆ ಈ ವಿಷಯವಾಗಿ ಡಾ ಶಿವಕುಮಾರ್ ರಡ್ಡೇರ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈಗ ನದಿಸಿನ್ನೂರಿನ ಲಕ್ಷ್ಮಣ್ ಭೀಮ್ಶಾ ಭುವಿ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳೋಣಂತ. ಹರಿಹರ ಕೈಲಾಸ ಹರಿಹರ ಕೈಲಾಸ ಗುರುವರ ಕೈಲಾಸ ಶರಣು ಶರಣು ಮರಣ ರಹಿತರ ಪರಿಹರ ಕೈಲಾಸ ಹರಿಹರ ಕೈಲಾಸ ಹರಿಹರ ಕೈಲಾಸ ಗುರುವರ ಕೈಲಾಸ ಶರಣು ಶರಣು ಮರಣ ರಹಿತರ ಹರಿಹರ ಕೈಲಾಸ ಗುರುವರ ಕೈಲಾಸ ಶರಣು ಶರಣು ಮರಣ ರೈತರ ಪರಿಹರ ಕೈಲಾಸ ಹರಿಹರ ಕೈಲಾಸ ಹರಿಹರ ಕೈಲಾಸ ಗುರುವರ ಕೈಲಾಸ ಶರಣು ಶರಣು ಮರಣ ರೈತರ ತಿಳಿದಂತವಗ ತಳಗಾದಿ ಕೈಲಾಸ ತಿಳಿದು ಅಳಿದು ಮನ ಮೈಲಿಗೆ ಕೊಳದಗ ಕೈಲಾಸ ತಿಳಿದಳಿದು ಮನ ಮೈಲಿಗೆ ತೊಳೆದಾಗ ಕೈಲಾಸ ತಿಳಿದು ಅಳಿದು ಮನ ಮೈಲಿಗೆ ತೊಳೆದಾಗ ಕೈಲಾಸ ಶರಣು ಶರಣು ಮರಣ ರೈತರ ಪರಿಹಾರ ಕೈಲಾಸ ಕೈಲಾಸ ಹರಿಹರ ಕೈಲಾಸ ಗುರುವರ ಕೈಲಾಸ ಶರಣು ಶರಣು ಮರಣ ರೈತರ ಪರಿಹರ ಕೈಲಾಸ ಹರಿಹರ ಕೈಲಾಸ ಹರಿಹರ ಕೈಲಾಸ ಗುರುವರ ಕೈಲಾಸ ಶರಣು ಶರಣು ಮರಣ ರೈತರ ಪರಿಹಾರ ಕೈಲಾಸ ಹರಿಹರ ಕೈಲಾಸ ಹರಿಹರ ಕೈಲಾಸ ಗುರುವರ ಕೈಲಾಸ ಶರಣು ಶರಣು ಅಷ್ಟವರ್ಣ ಮರ್ಮ ತಿಳಿದು ತ್ವಟ್ಟಗ ಕೈಲಾಸ ದೃಷ್ಟವ್ಯಸನ ಸಗುಣ ಕಾಮನ ಸುಟ್ಟಗ ಕೈಲಾಸ ಅಷ್ಟ ಮಂದಿ ದುಷ್ಟರ ದೋಸ್ತಿ ಬಿಟ್ಟಗ ಕೈಲಾಸ ಅಷ್ಟ ಮಂದಿ ದುಷ್ಟರ ದೋಸ್ತಿ ಬಿಟ್ಟಗ ಕೈಲಾಸ ಶರಣು ಶರಣು ಮರಣ ರೈತರ ಪರಿಹಾರ ಕೈಲಾಸ ಮರ್ಮ ತಿಳಿದು ತೊಟ್ಟಾಗ ಕೈಲಾಸ ದೃಷ್ಟವ್ಯಸನ ಸಗುಣ ಕಾಮನ ಸುಟ್ಟಗ ಕೈಲಾಸ ಅಷ್ಟ ಮಂದಿ ದುಷ್ಟರ ದೋಸ್ತಿ ಬಿಟ್ಟಗ ಕೈಲಾಸ ಅಷ್ಟ ಮಂದಿ ದುಷ್ಟರ ದೋಸ್ತಿ ಬಿಟ್ಟಗ ಕೈಲಾಸ ಶರಣು ಶರಣು ಮರಣ ರೈತರ ಪರಿಹಾರ ಕೈಲಾಸ ಬಸವ ಭೂಪಗ ಕಲ್ಯಾಣದ ಬಸವ